ತಗೊಂಡ್ರು ಬೀಜಕ್ಕೆ ಹಚ್ಚಿ ಇದು ಮಾಡದ್ರು, ಬೀಜೋಪಚಾರ ಮಾಡಿದ್ರೆ, ಅದರಿಂದ ಉಪಚಾರ ಮಾಡದನ್ರಿ. ಮಾಡೋದ್ ನಂತರ ಬಿತ್ತ ಒಂದ್ 15 ನಿಮಿಷ ಬಿಟ್ಟು ಬಿತ್ತಕ್ ಸ್ಟಾರ್ಟ್ ಮಾಡಿದೇವ್ರಿ. ಬಿತ್ತದ ಬಳಕ ಮಳಿ ಹೆಚ್ಚಾದಕ್ರ ಕೊಳಿ ಹಾಯ್ಲಿಲ್ರಿ, ಮಳಿ ಕಮ್ಮ ಆದಕ್ರ ಅದು ತಪ್ಪಲು ಉದುರಲಿಲ್ರಿ, ಹೂ ಉದುರಲಿಲ್ರಿ, ಇಬ್ಬನ್ ಬಿದ್ದು ಉದುರ್ ಆಳದಾಗಿ ನಮ್ದು ಏನೂ ಉದುರಲಿಲ್ಲ. ಹಿಂಗ ನಿಮಗಿದು ಪರ್ಫೆಕ್ಟ್ ಆಗಿ ಗೊತ್ತಾಯ್ತು ಇದು ಹಿಂಗ ಆಗ್ಯದ. ಮನೆ ನೋವನಿ ಅದ, ಗಿರೀಶ್ ಮಗನೇ ಆಗ್ಬೇಕ್ರಿ, ನಮ್ಮ ಮನೆಯವ್ರ ಅಕ್ಕನ ಮಗ. ಅಲ್ಲ ನಿಮಗ ಹಿಂಗ ಏನ್ ಬದಲಾವಣೆ ಆಯ್ತಲ್ಲ, ಇದು ನಿಮಗ ಅನುಭವಕ್ಕೆ ಬಂತು ಇದು? ಹ್ಞೂ ಹ್ಞೂ. ಮಳಿ ಹೆಚ್ಚಾದ್ರೂ ಏನು ತೊಂದರೆ ಆಗ್ಲಿಲ್ಲಪ್ಪ? ಹ್ಞೂ. ಅದೇ ಮಗ್ಗಲ್ದವ್ರದ್ದು ಹೊರಗುಳದವ್ರಿ ಕೊಳ್ಳೆ ಹೇಳಿಕತ್ರಿ. ನಾವು ಗಿರೀಶ್ ಕೇಳವ್ರಿ, ಕಕ್ಕ ಮಳಿ ಹೇಗಿದ ಮತ್ತ ಕೊಳ್ಳೆ ಗಿಳ ಹೆದ ಏನಂದ್ರು, ಕೊಳ್ಳೆ ಹೆದಿಲ್ಲಪ್ಪ ಈ ಚಲೋ ಅದ ಅಂತ ನಾನು ಮಗ್ಗಲ್ ಹೊಲ್ದವ್ರು ಕೊಳ್ಳೆ ಹೆದದ, ನಮ್ಮ ಹೊಲಕ್ ನಂಕರ ಏನೂ ಆಗಿಲ್ರಿ ಅಂತ ಹೇಳದ. ಆಯ್ತು ಕಕ್ಕಂದ್ರ ಅವ್ ಇದು ಮಾಡಿ ಉಪಚಾರ ಮಾಡಿಕೆ ಮುಂದ ಮಳಿ ಯಾವಾಗ ಕಮ್ಮಿ ಬೀಳ್ತದಲ್ರಿ ಅವಾಗ ತಪ್ಪಲು ಉದುರಲಿಲ್ರಿ. ಈ ಕೆಲವೊಂದು ಇಬ್ಬನ ಬಿಂದು ತಪ್ಪಲು ಉದುರ್ತದ್ರಿ, ಆಳದಾಗ ಇಬ್ಬನ ಬಿದ್ದಕ್ಕ ನಮ್ಮ ತಪ್ಪಲು ಉದುರಲಿಲ್ರಿ, ಹೂ ಉದುರಲಿಲ್ರಿ. ಅದು ಎಕರೆಕ್ಕ 5 ಚೀಲ ಬಿತ್ತರಿ. ಎಕರೆ ಕೈ ಚೀಲು ಬಿತ್ತು ಅಂದ್ರ ಒಟ್ಟ ನಿಮಗ ಈ ವಾತಾವರಣದ ಏರುಪೇರಿನಿಂದ ಏನು ತೊಂದರೆ ಆಗಲಿಲ್ಲ? ಆಗ್ಲಿಲ್ಲ, ಪೂರಾ ಎಲ್ಲ ಆರೋಗ್ಯಪೂರ್ಣವಾಗಿದ್ದು ಎಲ್ಲ ಬೆಳೆಗಳು. ಹ್ಞೂ. 7 ಎಕರೆ ಒಳಗೂ ಪೂರಾ ಬೆಳೆದ್ರಿ ನೀವು? 7 ಎಕರೆ ಒಳಗೆ ತೊಗರಿ ಬೆಳೆದ್ರಿ. ಹ್ಞೂ. ಬೀಜೋಪಚಾರ ಮಾಡಿದ್ದ ಅಷ್ಟೇ ಖರೆ? ಅಷ್ಟೇ. ಮತ್ತೇನಾದ್ರು ಉಪಯೋಗ ಮಾಡಿದ್ರಿ ಅದಕ್ಕೆ? ಅದಷ್ಟು ಮಾಡೋದೊಳಕ್ಕೆ 2 ಸಲ ಔಷಧ ಹೊಡೆದೇ ಅವ್ರಿಗೆ. ಹ್ಮ್. ಯಾವ ಔಷಧ ಹೊಡೆದ್ರಿ? ಹೋಮಿಯೋಪತಿ ಒಳಗೆ. ಅದನ್ನೇ ಕೇಳಿದೆ. ಈಗ ನೀವು ಉಪಯೋಗ ಮಾಡಿದ್ದು ಬರೇ ಹೋಮಿಯೋಪತಿ ಔಷಧ ನಿಮ್ಮ ಬೆಳೆಗೆ? ಹ್ಞೂ. ಅದು ಬೀಜೋಪಚಾರಕ್ಕೆ ಉಪಯೋಗ ಮಾಡಿದ್ರಿ? ಹ್ಞೂ. ಅದರ ನಂತರ ಸ್ಪ್ರೇ ಮಾಡುವಾಗ ಹೋಮಿಯೋಪತಿ ಔಷಧನೇ ಉಪಯೋಗ ಮಾಡಿದ್ರಿ? ಹ್ಞೂ. ಹಂಗಾಗಿ ನಿಮ್ ಬೆಳೆ ಬಹಳ ಚಲೋ ಬಂದ್ರು. ಹ್ಞೂ. 1 ಎಕರೆ ಕೈ. ಹ್ಞೂ. ಯಾವ ತಳಿ ಹಾಕಿದ್ರಿ ನೀವು? ಪಿಂಕರ್. ಪಿಂಕ್ ಪಿಂಕ್ ಹಾಕಿದ್ರಿ. ಈಗ ಮೊದ್ಲ ಏನು ಇಳುವರಿ ಬರ್ತಿತ್ತು ಅದ್ರ ಬಗ್ಗೆ ನಿಮಗೆ ಏನಾದ್ರೂ ಗೊತ್ತದನ? ಆದ್ರೂ ಕಮ್ಮಿ ಆಗ್ತಿತ್ತು. ಅವ್ ಮಾಡೋ ಕೊಟ್ಟಿದ್ದೇವಲ್ರಿ, ಅವ್ ಅಷ್ಟು ಇಷ್ಟೇ ಬೆಳೆದಿದ್ದಿಲ್ರಿ. ಮೂರು ಮೂರುವರಿ ಇಷ್ಟೇ ಬರ್ತಿತ್ರಿ. ನಾ ಇದು ಏನು ಉಪಯೋಗ ಮಾಡದ್ನಲ್ರಿ, ಗಿರೀಶನ್ ಕಡೆಯಿಂದ ಕಿಪ್ಕೊಂಡ್ ಮಾಡಿದ್ದಕ್ಕ ನಮ್ದ 1 ಎಕರೆ ಕೈ ಚೀಲ ಬಿತ್ತ. ಅಂದ್ರೆ ಈಗ ಯಾವ ಔಷಧ ಬೀಜೋಪಚಾರ ಮಾಡಿದೀವಿ, ಯಾವ ಔಷಧ ಸ್ಪ್ರೇಗ್ ಉಪಯೋಗ ಮಾಡಿದೀವಿ, ಯಾವ ಟೈಮಿಗೆ ಉಪಯೋಗ ಮಾಡಿದೀವಿ, ಇದ್ರ ಬಗ್ಗೆ ನೀವು ತಿಳ್ಕೊಂಡಿರಿ ಮೊದ್ಲ ಗಿರೀಶ್ ಅವ್ರ ಕಡೆಯಿಂದ? ಹ್ಞೂ. ತಿಳ್ಕೊಂಡು ಅವ್ನ ಕೇಳ್ಕೊಂಡೇ ಔಷಧ ತಗೊಂಡು ಹೋಗ್ತಿದ್ದೇವ್ರಿ. ಮುಂಜಾಳೆ ಹೋಗಿ ಆಳುಗಳು ತಗೊಂಡು ಸ್ಪ್ರೇ ಮಾಡಿ ಮತ್ ಸಂಜೆಗೆ ವಾಪಸ್ ಬಿಜಾಪಕ್ಕೆ ಬರ್ತೀವಿ. ಹೆಂಗ ಅನಿಸ್ತಿತ್ತು ನಿಮಗೆ? ಈಗ ಸಾಮಾನ್ಯವಾಗಿ ನೀವು ನೋಡಿರಬಹುದು ಕೆಮಿಕಲ್ ಸ್ಪ್ರೇ ಮಾಡುವಂತಹ ಸಮಯದೊಳಗೆ ಸಾಕಷ್ಟು ಅವರು ಮತ್ತೊಬ್ರು ಹೊಲ್ದಂದು ಇಬ್ಬನ್ ಬಿದ್ದಕ್ಕರ ಮುಂದದು ತಪ್ಪಲ ಹೂವು ಕುಡಿಯ ಉದುರ್ತಾರ್ರಿ, ನಮ್ಮ ಹೊಟ್ಟೆ ಉದುರಿಲ್ಲ ಉದುರಿಲ್ಲ. ಅದ್ರ ಮೇಲೆ ನಾವು ಬೆಳಿ ಕಣ್ಣಿಗೆ ಹೆಂಗ್ ಕಾಣಿಸ್ತಾ ಇದ್ವಿ? ಬೆಳಿ ಚೆನ್ನಾಗಿತ್ತು, ಬೆಳಿ ಚೆನ್ನಾಗಿತ್ತು, ನಮ್ಮ ಎತ್ತರ ಮ್ಯಾಗ ಹೋಗಿರ್ತಾರ. ಅಂದ್ರೆ ಸಾಕಷ್ಟು ಆರೋಗ್ಯದ ಬೆಳೆಗೆ ಅಂತ ಹೇಳಿ ಅನಿಸ್ತಾ ಇತ್ತು. ಹ್ಞೂ ಸರ್, ಹೇಳಿದ ಪ್ರಕಾರ ಈ ತೊಗರಿ ಕಟ್ಟಿ ಸುಡ್ತಾರಲ್ರಿ, ಅದು ನಾವು ಆ ಕೆಲಸ ಮಾಡಿವ್ರಿ. ಮಾಡಿರಿ ನೀವು. ಮತ್ ಈಗ ಏನ್ ಮಾಡ್ಬೇಕಂತ ವಿಚಾರ ಮಾಡಿ? ಈಗ ತಿಳ್ಕೊಂಡ್ರಿ ಸರ್, ಇನ್ ಮ್ಯಾಗ ಅದು ಒಂದು ತೆಗ್ ಹೊಡೆದು ಅದ್ರಾಗೆ ತಂದು ಹಾಕಿಬಿಡ್ತೀವಿ. ಅದನ್ನೇ ಗೊಬ್ಬರ ಮಾಡಿದ್ರೆ? ಹಾ, ಗೊಬ್ಬರ ಮಾಡಿ ಮತ್ತ ಅದಕ್ಕೆ ಉಪಯೋಗ ಮಾಡ್ಕೊಳಕ್ ಬರ್ತದ್ರಿ. ಮೊದಲು ಏನು ಗೊತ್ತಿದ್ದಿಲ್ರಿ, ಯಾರ ರೈತರು ಏನ್ ಹೇಳ್ತಾರ ಅದೇ ಲೆಕ್ಕ ಹಾಕ್ತಿದ್ದೇವ್ರಿ. ಎಲ್ಲರೂ ಹಿಂಗ್ ಹೇಳ್ಕತ್ತಾರ ಗಿರೀಶ್ ಮತ್ತೆ ಹ್ಯಾಂಗ್ ಮಾಡೋದು ಅಂತ ಕೇಳ ಔಷಧ ಕುಡಿತಿದ್ರು, ಆ ಪ್ರಕಾರ ಔಷಧ ಹೊಡೆದ. ಚಕ್ಕಡಿಯವರೇ, ಈಗ ಹೋಮಿಯೋಪತಿ ಏನು ಉಪಯೋಗ ನೀವು ಮಾಡ್ತಾ ಇದ್ದೀರಿ ನಿಮ್ ಗಿರೀಶ್ ಅವ್ರು ಹೇಳದ ನಂತರ, ಅದ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ತಿಳ್ಕೊಂಡಿರಿ ಹೆಚ್ಚಿಗೆ. ಯಾಕೆ ಉಪಯೋಗ ಮಾಡ್ಬೇಕು ನಾವು, ಅದರಿಂದ ಏನೇನು ಬದಲಾವಣೆಗಳಾಗ್ತಾವ ಅಂದ್ರೆ? ಮತ್ತೊಬ್ರು ಹೊಲ್ದಾಗ 3 ಎಕರೆ ಮೂರುವರೆ ಬೆಳೆದ್ರೆ ಅದ್ರ ಮೇಲೆ ನಾವು ಅಂದ್ರೆ ಒಂದು ವಿಶ್ವಾಸ ಇಟ್ಟು ಇದನ್ನ ಮಾಡಿ ನೋಡೋಣ ಅಂತ ಹೇಳಿ ಮಾಡಿ ಇದು ಮಾಡಿವ್ರಿ. ರಿಸಲ್ಟ್ ಹೆಂಗ್ ಚಲೋ ಅನಿಸ್ತದ? ಚಲೋ ಅನಿಸ್ತದ. ಮುಂದಿನ ದಿನಗಳಲ್ಲಿ ಇದನ್ನೇ ಕಂಟಿನ್ಯೂ ಮಾಡ್ತೀವ್ರಿ. ಒಳ್ಳೇದು ಚಕ್ಕಡಿಯವರೇ, ಬಹಳ ಸಂತೋಷ ಆಯ್ತು ನಿಮ್ ಜೊತೆಗೆ ಮಾತಾಡಿ. ಏನು ನೀವು ಕೃಷಿ ಶುರು ಮಾಡಿರಿ, ಪ್ರಯೋಗದಿಂದ ಶುರು ಮಾಡಿರಿ, ಯಶಸ್ವಿ ಆಗಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೀವಿ. ನಿಮ್ಮ ಜೊತೆಗೆ ಮಾತಾಡಬೇಕಾಯ್ತಪ್ಪ ಅಂತಂದ್ರ ನಿಮ್ಮ ನಂಬರ್ ಏನಾದ್ರೂ ಹೇಳ್ತೀರಿ? ಹ್ಞೂ. 9455 ಆತ್ಮೀರೆ ಜಿ ಎಸ್ ಚಕ್ಕಡಿಯವರ ನಂಬರ್ ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಕೂಡ ಬರ್ಕೊಳ್ಬಹುದು. 9945315 87 ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೆಯದು ಜಯೇಶ್ ಶೆಗಡಿಯವರೇ, ಸಂತೋಷ ಆಯಿತು. ಮತ್ತೇನು ತಾವು ಈ ಒಂದು ಅಭಿಯಾನದೊಳಗೆ ತೊಳ್ಕೊಂಡಿರಿ, ಒಂದು ಹೊಸ ವಿಚಾರ ಇಲ್ಲಿ ಅದ, ಹೋಮಿಯೋಪತಿ ಔಷಧಗಳನ್ನು ಉಪಯೋಗ ಮಾಡಿ ಯಾವ ರೀತಿ ನಾವು ಪರಿಸರ ಸ್ನೇಹಿಯಾದ ಕೃಷಿ ಮಾಡಬಹುದು, ಅದರ ಜೊತೆಗೆ ವಿಷಮುಕ್ತವಾದಂತಹ ಒಂದು ಆಹಾರವನ್ನ ತಯಾರು ಮಾಡಿ ನಮ್ಮ ಗ್ರಾಹಕರಿಗೆ ಕೊಡಬಹುದು ಅನ್ನೋದ್ರ ಬಗ್ಗೆ, ಅದರ ಜೊತೆಗೇನೆ ಮಣ್ಣಿನ ಆರೋಗ್ಯವನ್ನ, ಪರಿಸರದ ಆರೋಗ್ಯವನ್ನ ಯಾವ ರೀತಿ ಕಾಪಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಪಾಠ ಅದ. ನಮ್ಮ ರೈತರು ಕೂಡ ಕಲಿಬೇಕು, ಮತ್ತ ನಮ್ಮ ಗ್ರಾಹಕರು ಕೂಡ ಇದನ್ನ ತಿಳ್ಕೊಳ್ಬೇಕು. ಈ ನಿಟ್ಟಿನೊಳಗೆ ತಾವೇನು ಈ ಪ್ರಯೋಗ ಶುರು ಮಾಡಿರಿ, ಮುಂದಿನ ದಿನಗಳಲ್ಲಿ ಇದನ್ನೇ ಕಂಟಿನ್ಯೂ ಮಾಡಬೇಕು, ಇದನ್ನೇ ವಿಸ್ತಾರ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿದ್ದೀರಿ, ಅದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೊಗರಿ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ವಾಡೆ ಗ್ರಾಮದ ಹಿರಿಯ ರೈತರಾದ ಜಿಎಸ್ ಚಕ್ಕಡಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಈಗ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನ ಆಲಿಸೋಣ. ನಮ್ಮ ಜೊತೆಗೆ ಗಿರೀಶ್ ಭದ್ರಗೊಂಡ ಅವರು ಕೂಡ ಇದ್ದಾರೆ, ಅವರ ವಿಚಾರಗಳನ್ನು ನಾವು ಕೇಳೋಣ. ಗಿರೀಶ್ ಅವರು, ಈಗ ಚಕ್ಕಡಿ ಅವರು ತೊಗರಿ ಬೆಳೆ ಮೇಲೆ ಬೀಜೋಪಚಾರ ಮಾಡಿ ಇದನ್ನು ಬೆಳೆದಿದ್ದಾರೆ, ಅಲ್ಲಿ ಅವರು ಬಳಸಿದಂತಹ ಔಷಧಗಳನ್ನು ಯಾವ ರೀತಿ ಅವರಿಗೆ ಹೇಳಿದ್ರಿ, ಅದರ ಜೊತೆಗೆ ಏನು ಬೆಳೆ ಬೆಳವಣಿಗೆ ಇರ್ತವ ಆ ಸಮಯದೊಳಗೆ ಏನೇನು ಸ್ಪ್ರೇ ಮಾಡಬಹುದು ಅನ್ನೋದ್ರ ಬಗ್ಗೆ? ಆಕ್ಚುಲಿ ಅವರು ಬೀಜ ಬಿತ್ತನೆ ಮಾಡುವ ಸಮಯದಲ್ಲಿ ಬೆಟ್ಟಾಗಿದ್ರು. ಹೋಮಿಯೋಪತಿ ಬಳಸಬೇಕಾದಂತಹ ವಿಧಾನಗಳು ಬಹಳ ಅದಾವ ಸರ್. ಆಕ್ಚುಲಿ ಡ್ರೈ ಲ್ಯಾಂಡ್ ಅದನ್ನು ಕಲ್ಟಿವೇಶನ್ ಮಾಡ್ತೀವಲ್ಲ, ಅವಾಗ ಮಣ್ಣಿನಲ್ಲಿರತಕ್ಕಂತ ಜೀವಿಗಳು ಅದನ್ನು ಉತ್ಪತ್ತಿ ಆಗಬೇಕಾದ್ರೆ ನಾವು ನೇಗಿಲು ಹೊಡಿಬೇಕಾದ್ರೂ ಒಂದು ಸ್ಪ್ರೇ ಬರ್ತೈತಿ. ಅದು ಆದ ನಂತರ ನಾವು ಇನ್ನು ಮಳೆಗಾಲ ಶುರು ಆಗ್ತದೆ, ಬಿತ್ತನೆ ಮಾಡೋಕೆ ಹರಗ್ತಾರಲ್ಲ, ಅವಾಗ ಒಂದು ಲಿಕ್ವಿಡ್ ನೀರಾಗಿ ಬಿಡ್ಕೋತ ಹೋಗ್ಬಿಡು. ಈಗ ಹೆಂಗೆ ದನಕರಗಳು ಗೋಮೂತ್ರ ಹಾಕೋತ ಹೋಗ ಹೊಲದಾಗ, ಹಂಗ ಇದು ನಾವು ಎಡಿ ಹೊಡಿಬೇಕಾದ್ರೆ ನೆಲೆ ಹೊಡಿಬೇಕಾದ್ರೆ ಹಿಂದೊಂದು 5 ಲೀಟರ್ ಕ್ಯಾನ ಕಟ್ಟಿ ಸಣ್ಣಗೆ ಹೆನೆ ಬಿಟ್ರು ಸಾಕು. ಅದು ಸಾಯಿಲ್ ಸ್ಟರ್ಲೈಸ್ ಅಂದ್ರೆ ಸಾಯಿಲ್ ಟ್ರೀಟ್ಮೆಂಟ್ ಆದಂಗೆ ಆಗ್ಬಿಡ್ತೀವಿ. ಇದಾದ ನಂತರ ಬಿತ್ತನೆ ಬೀಜಗಳನ್ನ ನಾವು ಬೀಜೋಪಚಾರ ಮಾಡೋದು. ಬೀಜೋಪಚಾರ ಮಾಡಬೇಕಾದಾಗ ಅವ್ರಿಗೆ ನಾವು ಹೇಳಿದೀವಿ, ಒಂದು 2 ನಿಮಿಷ ನೀರಾಗ ಅವೆಲ್ಲ ಕಲಿಸಿ ಅಂದ್ರೆ 360 ಡಿಗ್ರಿ ಬೀಜಗಳಿಗೆ ಅದು ಮೆಡಿಸಿನ್ ಹತ್ತಬೇಕು. ಅದನ್ನ ನೆರಳಲ್ಲಿ ಒಣಗಿಸಿ ಅಂದ್ರೆ ಅವತ್ತೇ ಮಾಡಬೇಕು, ಅದು ಬಿತ್ತು ದಿವಸ ಒಂದು 1/2 ಗಂಟೆ ಮುಂಚೆ ಅದನ್ನ ಮಾಡಿ ನೀವು ಬಿತ್ತನೆ ಮಾಡ್ರಿ. ಈ ಬೀಜೋಪಚಾರ ಬಿತ್ತನೆ ಮಾಡೋದ್ರಿಂದ ಈ ಹವಾಮಾನ ವೈಪರೀತ ಪರಿಸ್ಥಿತಿ ಬರ್ತಾವಲ್ರಿ, ಅಂತ ಸಂದರ್ಭದಾಗ ಆ ವಾತಾವರಣಕ್ಕೆ ಅನುಗುಣವಾಗಿ ಹೊಂದ್ಕೋತದ್ರಿ. ಅದು ಆ ರೀತಿ ನಾವು ಸಾಕಷ್ಟು ಜನ ರೈತರಿಗೆ ಕೊಟ್ಟಾಗ ಅವರು ಇದೇ ರಿಸಲ್ಟ್ ಹೇಳಿದಾರ ಅವ್ರು. ಯಾಕಂದ್ರೆ ಕೆಲವೊಂದು ಪಕ್ಕದಲ್ಲಿ ಸೇಮ್ ಡೇನೆ ಬಿತ್ತಿರ್ತಾರ, ಸೇಮ್ ಬೀಜಾನೇ ಇರ್ತಾವು, ಆಮೇಲೆ ಸೇಮ್ ಲ್ಯಾಂಡ್ ಇರ್ತೈತಿ. ಇದರಿಂದ ಏನಾಗ್ತದೆ, ಅವರು ಬೆಳೆಗೆ ಇವ್ರು ಬೆಳೆಗೆ, ಇವರು ರಾಸಾಯನಿಕ ಬೆಳೀತಾರ, ರಾಸಾಯನಿಕ ಅವು ಚೆನ್ನಾಗಿರ್ತಾವು, ಬಟ್ ಈ ಹವಾಮಾನ ಬದಲಾವಣೆ ಆದಾಗ ಸಡನ್ಲಿ ಅವು ಡೌನ್ ಹೊಡೆದು ಬಿಡ್ತಾವು. ಬಟ್ ಈ ಹೋಮಿಯೋಪತಿ ಒಳಗೆ ಏನಾಗ್ತದೆ, ಈ ಕಾಂಡನು ದಪ್ಪ ಬರ್ತೈತಿ, ಎಲೆ ಹಸಿರಿರ್ತಾವ ಜಾಸ್ತಿ, ಆಮೇಲೆ ನೀರ್ ಕಡಿಮೆ ಮಳೆ ಕೊರತೆ ಆದ್ರೂ ಸ್ವಲ್ಪ ದಿವಸ ಸಸ್ಟೈನ್ ಆಗ್ತಾವು, ಮಳೆ ಹೆಚ್ಚಾದ್ರೂ ತಡ್ಕೊಳ್ಳೋ ಶಕ್ತಿ ಅದರಲ್ಲಿ ಇರ್ತೈತಿ. ಇದು ಸುಮಾರು 3 ವರ್ಷದಿಂದ ನಾವು ರೈತರಿಗೆ ಕೊಡ್ಕೋತ ಬಂದೀವಿ. ಪ್ರತಿ ಸರ್ತಿ ಅವರು ಪ್ರತಿ ವಾರ ಅದ್ರದ್ದು ಫೋಟೋ ಕಳಿಸ್ತಾರ, ಫೀಲ್ಡ್ಗೆ ಹೋಗಿ ವಿಸಿಟ್ ಮಾಡ್ತೀವಿ, ಆಮೇಲೆ ಅದ್ರದ್ದು ಕೇಸ್ ಸ್ಟಡಿ ಎಲ್ಲ ಮಾಡಿದೀವಿ. ಅಂದ್ರೆ ರೈತರಿಗೆ ಒಂದು ಕಾನ್ಫಿಡೆಂಟ್ ಬರಲಿ, ವಿಷಮುಕ್ತ ಆಹಾರ ಬೆಳೀಲಿ, ನಾವು ವಿಷಮುಕ್ತ ಆಹಾರದಿಂದ ಬೇರೆಯವರು ವಿಷಮುಕ್ತ ಆಹಾರ ಕೊಡಂಗ ಆಗ್ಲಿ ರೈತರು ಅಂತ ತಿಳ್ಕೊಂಡು, ಸಾಕಷ್ಟು ಜನ ರೈತರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ರೈತರಲ್ಲಿ ಒಂದೇನ್ ಮೆಂಟಾಲಿಟಿ ಅಂತಂದ್ರೆ, ಯಾವ್ದು ನಾವು ಕಾಸ್ಟ್ಲಿ ಇದ್ರೆ ರೊಕ್ಕ ಕೊಟ್ಟು ಔಷಧ ತರ್ತೀವಿ ಅದು ಚಲೋ ಕೆಲಸ ಮಾಡ್ತದೆ ಅನ್ನೋ ಒಂದು ನಂಬಿಕೆ ಐತಿ. ಅಂದ್ರೆ ಇದು ಹೋಮಿಯೋ ಮೆಡಿಸಿನ್ ಬಹಳ ಚೀಪ್ ಇದು, ಅದಕ್ಕೆ ಅಷ್ಟು ಕಾಸ್ಟ್ ಬರುದಿಲ್ಲ. ಈ ರಾಸಾಯನಿಕ ಏನ್ ರೊಕ್ಕ ಕೊಡ್ತಾರಲ್ಲ ಅದರ 1/4 ಭಾಗ ಖರ್ಚು ಬರ್ತೈತಿ. ಇನ್ನೂ ಆದ್ರೂ ರೈತರಲ್ಲಿ ಮೆಂಟಾಲಿಟಿ ಆಗ್ತಾರ ಅಂದ್ರೆ ಕಾಸ್ಟ್ಲಿ ಔಷಧ ಇತ್ತಂದ್ರೆ ಚಲೋ ಕೆಲಸ ಮಾಡ್ತಾರ ಅನ್ನೋದು ಮೂಢನಂಬಿಕೆ ಐತಿ. ನೋಡ್ರಿ, ಇವತ್ತು ಯಾವ್ದೋ ರೀತಿ ನಾವು ಡಾಕ್ಟರ್ ಅಲ್ಲಿ ಹೋದೇವತ್ತಂದ್ರೆ ಅವರು ಅಷ್ಟೇ ಒಂದು 10-20 ರೂಪಾಯಿದ ಗುಳಿಗೆ ಔಷಧ ಬರೆದು ಕೊಟ್ರೆ ಡಾಕ್ಟರ್ ಚಲೋ ಇಲ್ಲ ಅಂದ್ಬಿಡ್ತಾರೆ, ಯಾಕಂದ್ರೆ ಅವರಿಗೆ ಚಲೋ ಗುಳಿಗೆ ಬರೆದು ಕೊಟ್ಟಿಲ್ಲ ಕಾಸ್ಟ್ಲಿ. ಹಂಗ ರೈತರಲ್ಲಿ ಅಗ್ರಿಕಲ್ಚರ್ ಮೆಡಿಸಿನ್ಗೂ ಅದೇ ಮೆಂಟಾಲಿಟಿ ಸೆಟ್ ಆಗ್ಯದ. ಆ ಮೆಂಟಾಲಿಟಿ ಮನೋಭಾವದಿಂದ ಹೊರಗೆ ಬರ್ಬೇಕು ರೈತರು. ಹೊರಗೆ ಬಂದು ಇವತ್ತು ಕಡಿಮೆದು ಹೆಂಗ್ ಕೆಲಸ ಮಾಡ್ತೈತಿ, ಬಟ್ ವೈಜ್ಞಾನಿಕವಾಗಿ ನಾವು ಯಾವ ಮೆಡಿಸಿನ್ ಯಾವ ಸಂದರ್ಭದಲ್ಲಿ ಸಾವಯವದಾಗ ಹೆಂಗ್ ಮಾಡ್ತೀವಿ ನಾವು, ಈಗ ಜೀವಾಮೃತ ಮಾಡ್ತೀವಿ, ಗೋಕುಕ್ವಾಮೃತ ಮಾಡ್ತೀವಿ, ಪಂಚಗವ್ಯ ಮಾಡ್ತೀವಿ, ಇವಕ್ಕೆಲ್ಲ ಒಂದೇನತ್ತರ ನೀವು ಹೆಚ್ಚು ಹಾಕಿದ್ರು ಸಮಸ್ಯೆ ಆಗಲ್ಲ, ಕಡಿಮೆ ಹಾಕಿದ್ರು ಸಮಸ್ಯೆ ಆಗಲ್ಲ. ಅದೇ ರಾಸಾಯನಿಕದೊಳಗ ಹೆಚ್ಚಿಗೆ ಹಾಕಿದ್ರು ಪ್ರಾಬ್ಲಮ್, ಕಡಿಮೆ ಹಾಕಿದ್ರು ಪ್ರಾಬ್ಲಮ್. ಇವಕ್ಕೆಲ್ಲ ಏನಾಗ್ತದೆ, ಬ್ಯಾಲೆನ್ಸ್ಡ್ ಇರ್ತೈತಿ. ಹಂಗ ಆ ಇದರಿಂದ ನಾವು ಅವರಿಗೆ ಬೀಜೋಪಚಾರ ಮಾಡ್ಲಿಕ್ಕೆ ಕೊಟ್ಟಿದೀವಿ, ಅದ್ರದ ರಿಸಲ್ಟ್ ಚೆನ್ನಾಗಿ ಬಂದದ. ಆಮೇಲೆ ನಂತರ ದಿನಗಳಲ್ಲಿ ಈ ಫೆಸ್ಟ್ ಕಂಟ್ರೋಲ್ ಕೀಡಿ ಅದು ಆಗಾಕತ್ತಂದ್ರೆ ಅದಕ್ಕೊಂದು ಮೆಡಿಸಿನ್ ಅದ. ಅಂದ್ರೆ ನಾನೊಂದು ರೈತರಲ್ಲಿ ಏನ್ ಮನವಿ ಮಾಡ್ತೀನಿ, ಕೀಡಿ ಆದ ತಕ್ಷಣ ಅವರು ಹೊಡ್ಯಾಕ್ ನೋಡ್ತಾರ. ಯಾವಾಗ್ಲೂ ಕೀಡಿ ಆಗಂಗ್ ಹೊಡಿಬಾರ್ದು. ನಮ್ದು ಕೀಡಿ ಆಗೋಕಿನ ಮುಂಚೆ ಕೀಡಿ ಆಗದೇ ಇರೋ ಹಾಗೆ ಹೊಡಿಬೇಕನ್ನೋದು ನನ್ನ ಸಲಹೆ. ಮುಂಜಾಗ್ರತೆ ತೋಳಿಕೆ ಏನ್ ಮಾಡ್ಬಿಡ್ತಾರೆ, ಎಲ್ಲರ ಒಂದು ಕೀಡಿ ಕಾಣಿಸ್ತಾರೆ, ಎಲ್ಲರ ಒಂದೊಂದು ಹತ್ತು ಆಮೇಲೆ ನೋಡಿದ್ರ ಹೇಳ್ಬಿಡ್ತಾರಲ್ಲ, ಅದು ಹೆಚ್ಚಿಗೆ ಆಗ್ಬಿಡ್ತದೆ. ಅವಾಗ ಮೆಡಿಸಿನ್ ಹೆಚ್ಚಿಗೆ ಹೊಡಿಬೇಕು, ಅದ ಖರ್ಚು ಹೆಚ್ಚಿಗೆ ಹಾಕೋದು. ಅದಕ್ಕೆ ನಾನೇನತ್ತೀನಿ, ಮುಂಜಾಗ್ರತೆವಾಗಿ ನಾವೇನ್ ಮಾಡಬೇಕಾಯ್ತದ, ಬರ್ಲಿ ಬಿಡ್ಲಿ ಅದು ಹೊಡೆಂಗ್ ಹೊಡಿಬೇಕು, ಅದು ಎಷ್ಟೋ ಕಂಟ್ರೋಲ್ ಮಾಡ್ತೈತೆ. ಅದಕ್ಕೆ ಎಷ್ಟೊಂದ್ ಜನ ರೈತರಿಗೆ ನಾವು ಅದೇ ಸಲಹೆ ಕೊಡ್ತೀನಿ. ಈಗ ನಾವು ಆರೋಗ್ಯ ಹಾಳಾಗಿಂದ ದವಾಖಾನೆ ಹೋಗಿನ ಮುಂಚೆ ನಮ್ಮ ಆರೋಗ್ಯನ ಹಾಳಾಗದೆ ಇರೋ ರೀತಿ ನಾವು ಸುಧಾರಿಸ್ಕೊಳ್ಳೋದು ಒಳ್ಳೇದಲ್ಲ. ಹಂಗ ಬೆಳೆಗಳಲ್ಲಿನು ಕೂಡ ಅದೇ ರೀತಿ ಅದ್ರ ಆರೋಗ್ಯ ಮೇಂಟೈನ್ ಮಾಡ್ಕೋತ ಹೋದ್ರ ಸಕ್ಸಸ್ಫುಲ್ ಫಾರ್ಮರ್ಸ್ ಒಳ್ಳೆ ಈಲ್ಡ್ ತಗೋತಾರ, ಒಳ್ಳೆ ರಿಸಲ್ಟ್ ಬರ್ತೈತಿ. ಅಂದ್ರೆ ಈಗೇನು ಚಕ್ಕಡಿಯವರು ತೊಗರಿ ಬೆಳೆಯುವಾಗ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರು. ಸಾಮಾನ್ಯವಾಗಿ ಈಗೇನು ಬೆಳೆಗಳದಾವ, ಎಲ್ಲಾ ಬೆಳೆಗಳಿಗೆ ಬೀಜೋಪಚಾರ ಮಾಡಿನೇ ಬಿತ್ತನೆ ಮಾಡುವಂತಹ ಒಂದು ಕೆಲಸ ಆದ್ರೆ ಬಹಳ ಚಲೋ ಇರ್ತದ. ಅದೇ ರೀತಿಯಾದಂತಹ ಒಂದು ತತ್ವ ತಾವು ಉಪಯೋಗ ಮಾಡ್ತಾ ಇದ್ರಿ ಈಗ? ಹೌದು, ಖಂಡಿತ. ಅಂದ್ರೆ ಎಲ್ಲಾ ಬೆಳೆಗಳಲ್ಲಿ ಬೀಜೋಪಚಾರ ಮಾಡಿ ಬೀಜೋಪಚಾರ ಮಾಡುವಂತದ್ದು, ಆಮೇಲೆ ಭೂಮಿ ತಯಾರು ಮಾಡುವಾಗ ಸಹಿತ ನೀವೇನ್ ಕೆಲವೊಂದಿಷ್ಟು ಔಷಧಗಳನ್ನು ಹೇಳಿದ್ರೆ ಪ್ರತಿಯೊಂದು ಕಾರ್ಯಕ್ಕೂ ಒಂದೊಂದು ಔಷಧ ಇದೆ ಅಂತ. ಇದೆ ಸರ್, ಇದೆ ಸರ್. ಅದರಿಂದಾಗಿ ನಮ್ಮ ಕೃಷಿ ಸರಳ ಆಗ್ತದ. ಆಮೇಲೆ ಮಣ್ಣಿನ ವಾತಾವರಣ, ನಮ್ಮ ಸುತ್ತಮುತ್ತಲಿನ ವಾತಾವರಣ, ವೈಪರೀತ್ಯಗಳಿಗೆ ಅದನ್ನು ತನ್ನಂತಾನೇ ಒಂದು ಸಮರ್ಥನೆ ಮಾಡಿಕೊಳ್ತೇವೆ, ಅಡ್ಜಸ್ಟ್ ಆಗ್ತದೆ. ಈಗ ನಾವು ಏನ್ ಮಾಡ್ತೀವ್ರಿ, ಈ ನೈಸರ್ಗಿಕ ಜೊತೆ ನಮ್ಮ ತಂತ್ರಜ್ಞಾನಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದು. ನಾವು ನೈಸರ್ಗಿಕ ವಿರುದ್ಧವಾಗಿ ಹೋಗಂತವ್ ಯಾವ ಇಲ್ಲ. ನಾವು ನೈಸರ್ಗಿಕ ಹತ್ತಿರ ನೈಸರ್ಗಿಕ ಸಪೋರ್ಟ್ ಆಗಿರತಕ್ಕಂತ ಟೆಕ್ನಾಲಜಿನ ನಾವು ಅಡಾಪ್ಟ್ ಮಾಡ್ಕೋತೀವಿ. ಈಗ ಬೆಳೆಗಳಿಗೆ ನೀರ್ ಹಾಯಿಸುವ ಪದ್ಧತಿ, ಅದನ್ನ ನಾವು ಟೆಕ್ನಾಲಜಿ ಅಡಾಪ್ಟ್ ಮಾಡಿಕೊಂಡು ಟ್ರೆಡಿಷನಲ್ ಆಗಿ ನಾವು ಟೆಕ್ನಾಲಜಿ ಅಡಾಪ್ಟ್ ಮಾಡಿದೀವಿ. ಅದಕ್ಕೆ ಬೆಳೆಗಳಿಗೆ ನೀರ್ ಹೆಂಗ್ ಹಿಂಗ, ಇದು ವಿಷಯ ಬಹಳ ದೊಡ್ಡದ. ಅದಕ್ಕೆ ವೈಜ್ಞಾನಿಕ ರೀತಿಯಲ್ಲಿ ಸಾವಯವದಲ್ಲೇನೆ ಸ್ವಲ್ಪ ಟೆಕ್ನಾಲಜಿ ಅಡಾಪ್ಟ್ ಮಾಡಿಕೊಂಡು ಅದಕ್ಕೆ ಏನ್ ನೀಡದ, ಏನ್ ಬೇಕಾಗ್ಯದ, ಅದಕ್ಕೆ ಬೇಕಾಗಿದ್ದು ಪೂರಕವಾಗಿ ಅದಕ್ಕೆ ಬೇಕಾದ ಪೋಷಕಾಂಶಗಳ ಜೊತೆ ನಮ್ಮ ಭಾವನೆಗಳನ್ನು ಬೆರೆಸಿ ಕೊಟ್ಟಾಗ ಮಾತ್ರ ಸಕ್ಸಸ್ಫುಲ್ ಇಳುವರಿ ಬರ್ತದೆ ಅಂತ ಹೇಳಿದ್ರು. ಒಳ್ಳೇದು ಗಿರೀಶ್ ಭದ್ರಗೊಂಡವರೇ, ಸಾಕಷ್ಟು ಪ್ರಯೋಗಗಳನ್ನ ನಮ್ಮ ರೈತರು ಅನುಸರಿಸಿ ಮಾಡ್ತಾ ಇದ್ದಾರೆ. ಅವರ ಅನುಭವಗಳನ್ನು ಕೂಡ ನಮ್ಮ ಈ ಕಾರ್ಯಕ್ರಮದೊಳಗೆ ತಾವೆಲ್ಲ ಕೇಳಬಹುದು. ಇವತ್ತು ಭಾಗವಹಿಸಿದಂತಹ ಜಿ ಎಸ್ ಚಕ್ಕಡಿ ಅವರು, ಆಮೇಲೆ ಗಿರೀಶ್ ಭದ್ರಗೊಂಡ, ಇಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ. ಈ ತನಕ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆಯನ್ನ ಆಲಿಸಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ಶುಭಕ ಶುಭಕ್ಕ. ಬಾರಪ್ಪ ರಾಜಣ. ಏನ್ ನಡೆದವ? ಇವಾಗ ಕೆಲಸ ನಡೆದ ನೋಡಪ್ಪ, ಹಬ್ಬ ಚಾಲು ಆಗ್ಯದ, ಮಳಿ ಒಂದು ಬಿಡವಲ್ದಾಗ್ಯದ, ಹಂಗ ನಡೆದ ನೋಡ್ ಕೆಲ್ಸ. ಮತ್ತೆ ಅಲ್ಲ, ಮಳಿ ಬರಲಾರ್ದಾಗ ಮಳಿ ಬಂದಿಲ್ಲ ಬಂದಿಲ್ಲ ಅಂತ, ಮಳಿ ಬಂದಾಗ ಮಳಿ ಬಿಡವಲ್ದು. ಅದು ಮಳಿ ಯಾರ್ಯಾರು ಮಾತಾರ ಹೆಂಗ್ ಕೇಳ್ಬೇಕು ಕನ್ಫ್ಯೂಸ್. ಖರೇ ಅದ ಬಿಡು ರಜಣ, ಈಗ ಮಳಿ ಬೇಕನ್ಸದಪ್ಪ, ಬಹಳ ಹತ್ತು ಕೂಡ್ಲಿನ ಏನ್ ಬ್ಯಾಸರಪ್ಪ ಇದ್ದು ಮಳಿ ಅಂತ ನಂಗೆ ಆಗ್ತದ. ಮನುಷ್ಯಾಗ ಯಾವ್ದನ್ನು ತಡೆಯಂಗಿಲ್ಲ ನೋಡ. ಇನ್ನು ಮಳಿ ಹೆಂಗ್ ಮಾತು ಕೇಳ್ಬೇಕು? ಖರೇ ಅದ, ನಮ್ಮನೇನ್ ಮಂದಿನ ಕೇಳಂಗಿಲ್ಲಪ್ಪ, ಇನ್ನು ಮಳಿ ಏನ್ ಕೇಳ್ಬೇಕು? ಅದಕ್ಕೆ ಏನ್ ಮಾಡ, ಮಳಿ ಬರಲ್ಲ ಅಂತೇಳಿ. ಏ ಹಂಗನ್ಬೇಡಪ್ಪ, ಏನಂತಾರಲ್ಲ ಮಳಿ ಬಂದ್ರೆ ಕೇಳಲ್ಲ, ಮಗ ಉಂಡ್ರೆ ಕೇಳಲ್ಲ ಅಂತಾರಲ್ಲ, ಹಂಗ ಮಳಿ ಬಂದ್ರೆ ಬೇಕಾದಷ್ಟು ಚಲೋನೇ ಆಗ್ತದೆ. ಮುಂದೆ ಬ್ಯಾಸಗಿರಿ ಆರಾಮ ಇರ್ತೀವಿ ನಾವು. ಅದಕ್ಕೆ ಒಟ್ಟ ಹೇಳ್ತೀನಿ ನೋಡಿ ಶೋಭಕ್ಕ, ಮಳಿ ಬೈಬಾರ್ದು. ಖರೇನೆ, ಹೌದೌದು, ಕಂಟಿನ್ಯೂಸ್ ಹತ್ತದ ಹತ್ತವಲ್ದಕ್ಕೆ, ಜೋರ್ ಬರುತ್ತ ಬರವಲ್ದಕ್ಕ. ಹೌದು ಹೌದೌದು, ಅದ್ ಏನ್ ಬರ್ತಾ ಬರ್ತದ. ಖರೇನೆ, ಜೋರ್ ಮಳಿ ಬಂತಂದ್ರ ನಮ್ಮ ವಾಟರ್ ಟೇಬಲ್ ರಿಚಾರ್ಜ್, ಭೂಮಿಯೊಳಗೆ ನೀರು ಬರ್ತದಲ್ಲಪ್ಪ, ಭೂಮಿಗೆ ಬಾಯಿಗೆ ನೀರು ಬರ್ತದ. ಹೌದೌದು, ಹಳ್ಳ ಹರಿಬೇಕು. ಹೌದು, ನದಿಯೊಳಗ ಎಲ್ಲೋ ಡ್ಯಾಮ್ನಾಗ ನೀರ್ ಬಿಟ್ಟು ಬಂದಿದ್ ನೀರಲ್ಲ ನಮ್ಗೆ. ಹೌದು, ಮಳಿ ಬಂದ್ ಏನ್ ನೀರ್ ಹರಿತ ನೋಡು, ಅವಾಗೇನ್ ಹಳ್ಳ ಕೊಳ್ಳ ತುಂಬತ ನೋಡು, ಅದು ನಿಜವಾದ ಮಳಿ. ಆದ್ರೆ ಶಿವಾಗ ಇನ್ನೊಂದ್ ನಿಂಗೆ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಂತ ಮಾಡಿ. ಏನಪ್ಪ ಅದು? ಮತ್ತೆ ಈಗ ಮಳಿ ಬರೋ ಟೈಮ್ನಾಗ ಏನಾಗತ್ತೆ ಅಂತಂದ್ರ, ಈ ಕರೆಂಟ್ಗೆ ಸಂಬಂಧಪಟ್ಟಂಗ, ಅಂದ್ರೆ ವಿದ್ಯುತ್ಗೆ ಸಂಬಂಧಪಟ್ಟಂಗ, ಕೆಲವೊಂದಿಷ್ಟು ನಾವು ಎಚ್ಚರಿಕೆ ವಹಿಸ್ಬೇಕು. ಸಾಮಾನ್ಯವಾಗಿ ನೋಡ್ತಿರ್ತೀವಿ ಕರೆಂಟ್ ಬಂದು ಬಹಳ ವರ್ಷ ಆಯ್ತು, ಅದ್ರ ಜೊತೆಗೆ ಬಹಳ ವರ್ಷ ಬದುಕಲಿಕ್ಕೆ, ಆದ್ರೂ ದುರ್ಘಟನೆಗಳಾಗದ ನೋಡ್ಲಿತ್ತೀವಿ. ಖರೇ ಅದ ರಾಜಣ್ಣ, ತಿಳಿದು ತಿಳಿದು ಮತ್ತೆ ತಪ್ಪು ಮಾಡ್ತಿರ್ತದ ಮನುಷ್ಯ. ಹೌದಲ್ಲ, ಹಾ, ಮೊನ್ನೆ ಒಂದು ಘಟನೆ ಹೇಳಬೇಕಂದ್ರ ನೋಡ್ ರಾಜಣ್ಣ, ಕರೆಂಟ್ ಹೋಗಿತ್ತಪ್ಪ, ನೀರ್ ತುಂಬಲಿಕ್ಕಂತ ವೈರ್ ಹಚ್ಚಿರ್ತಾರ ನೋಡು ಮನೆಗೆ, ಮೋಟರ್ ಹಚ್ಚಿ ನೀರ್ ತಗೋತಿರ್ತಾರ ನೋಡು, ಕರೆಂಟ್ ಹೋಗ್ಬಿಟ್ಟದ, ಇನ್ನೇನು ನೀರ್ ಬರೋಲ್ದಾಗ್ಯದಲ್ಲ ಅಂತ ಅನ್ಕೊಂಡು ಅದು ಸ್ವಲ್ಪ ಎಲ್ಲೋ ಲೂಸ್ ಆಗಿತ್ತೋ ಏನಾಗಿತ್ತೇನೋ, ಅದು ಬಾಯ ಹಿಡಿದು ರಿಪೇರಿ ಮಾಡ್ಲಿಕ್ಕೆ, ವೈರ್ ತೆಗಿಲಿಕ್ಕೆ ತಗೋ, ಕರೆಂಟ್ ಪಕ್ಕ ಅಂತ ಬರಬಾರ್ದಕ್ಕೆ ನೋಡ್ ನೋಡಾರ್ದ ಕಲಾಸ್ ಎಂತ ಅನಾಹುತ ಆಯ್ತಂತೆ. ಅದು ಅರೆ ಶಿವಕ, ಇದು ಒಂದ್ ನೀ ಉದಾಹರಣೆ ಹೇಳಿದೆ. ಹೌದು, ಇಂತವು ಸಾಕಷ್ಟು ಉದಾಹರಣೆಗಳು ಸಿಗ್ತಾವ. ಖರೇನೆ, ನಮ್ ಎದ್ರೆ ಕಾಣಿಸ್ತದ ಅಂದ್ಮೇಲೆ ಬೇಕಾದಷ್ಟು ದಿನ ಇದ್ದ ಇರ್ತಾವ ನೋಡ್ಬಾ. ಇಲ್ಲ, ಇದು ಗುರ್ತಿದ್ದಿಲ್ಲ ಅವ್ರಿಗೆ ಕರೆಂಟ್ ಹೊಡಿತದ ಅಂತೇಳಿ. ಎಲ್ಲರಿಗೂ ಗೊತ್ತದಲ್ಲಪ್ಪ, ಯಾವಾಗ ಕರೆಂಟ್ ಹೋಗ್ಯದಂದ್ಮೇಲೆ ಕರೆಂಟ್ ಯಾವ ಕ್ಷಣದಾನು ಹೊಳೆ ಬರಬಹುದು. ಹೌದು, ಇದು ಗುರ್ತಿರುವಂತದ್ದು. ಇಷ್ಟು ನಾವು ನಿಷ್ಕಾಳಜಿ ಮಾಡ್ತೀವಿ ಅಂತಂದ್ರೆ ನಾವು ಅದಕ್ಕೆ ಬೆಲೆ ಕಟ್ಟಬೇಕ. ಅವ್ರು ತಮ್ಮ ಜೀವದ ಬೆಲೆ ಕಟ್ಟಿದ್ರು. ಹೌದೌದು, ಅದಕ್ಕೆ ಒಂದು ದುರ್ಘಟನೆ ಆದಾಗ ಅದರಿಂದ ನಾವು ಉಳಿದವ್ರ ಕಲಿಬೇಕು, ಉಳಿದವ್ರೆಲ್ಲರೂ ಕಲ್ಕೊಳ್ಬೇಕು, ಪಾಠ ಆಗಿಬಿಡ್ತದೆ, ಎಚ್ಚರಿಕೆ ವಹಿಸ್ಬೇಕು. ಖರೇನೆ, ನಾ ಅದೇ ನಿನಗೆ ಹೇಳಿಕೊಂಡಿದ್ದೆ, ಈ ಕರೆಂಟ್ ಏನದ ನೋಡು, ಕರೆಂಟ್ ಬಹಳ ಚಲೋ ಅದ, ಕರೆಂಟ್ ಇಲ್ಲದ ಬದುಕಲಿ. ಖರೇನೆ, ಎಷ್ಟು ಅನುಕೂಲ ಅದ ಅಷ್ಟು ಇದನ್ನೇ ಅದಪ್ಪ ಅದ್ರಲ್ಲಿ. ಅಂದ್ರೆ ನಾವು ನಿಷ್ಕಾಳಜಿ ಮಾಡಿದ್ವಿ, ಅದಕ್ಕೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು, ಆ ರೆಸ್ಪೆಕ್ಟ್ ಕೊಡ್ಲಿಲ್ಲ ಖರೇ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ನಾವು ನಮ್ಮ ಜೀವನ ಕಳ್ಕೊಬೇಕಾಗ್ತದೆ, ಸಮಸ್ಯೆಗೆ ನಾವು ಒಳಗಾಗಬೇಕಾಗ್ತದೆ. ಫಸ್ಟ್ ಕೆಲಸ ಏನು ಅಂತಂದ್ರೆ, ನಮ್ಮೆಲ್ಲ ಮನೆಯೊಳಗೆ ಕರೆಂಟ್ ಅವ, ಹೌದು, ಅರ್ಥಿಂಗ್ ಅಂತಂದು ಮಾಡಿರ್ತಾರೆ. ಶುರು ನಾವು ಕರೆಂಟ್ ಮನೆಗೆ ಕೊಡೋ ಟೈಮ್ ಅರ್ಥಿಂಗ್ ಅಂತ ಮಾಡಿರ್ತಾರೆ, ಚಾ ಕುಡಿಬಾರ್ದು ಅಂತೇಳಿ. ಅಲ್ಲ, ಹೆಚ್ಚಿನ ಕರೆಂಟ್ ಬಂತಂದ್ರೆ ಅಲ್ಲಿ ಇದಾಗ್ತದೆ, ಭೂಮಿಯೊಳಗೆ ಹೋಗ್ಬೇಕು ಅಂತ ಇರ್ತದೆ. ಇದನ್ನ ನಾವು ಮೇಲೆ ಮೇಲೆ ಚೆಕ್ ಮಾಡ್ತಾ ಇರ್ಬೇಕು, ನಮ್ಮ ಮನೆ ಅರ್ಥಿಂಗ್ ಕರೆಕ್ಟ್ ಅದನಾ ಇಲ್ಲ. ಇದನ್ನ ಎಷ್ಟು ಮಂದಿ ಮಾಡ್ತೀವಿ? ಇದು ಯಾರು ಮಾಡಂಗಿಲ್ಲ ಬಿಡಪ್ಪ, ಮನೆ ಕಟ್ಟ ಮುಂದಾಗ ಏನ್ ಮಾಡಿರ್ತಾರ ಮಾಡಿರ್ತಾರ, ಮುಗಿದೋಯ್ತು, ಆಮೇಲೆ ಯಾರ ಲಕ್ಷ ಕೊಡ್ತಾರಪ್ಪ ಅದಕ್ಕೆ. ಇದು ನಾವು ಮಾಡ್ಬೇಕು, ಯಾಕಂತಂದ್ರೆ ಕೆಲವೊಂದ್ಸಲ ನೋಡಿ, ಏನು ಕರೆಂಟಿನ ಸಾಮಾನ್ಯ ಯೂಸ್ ಮಾಡ್ತಿರ್ತೀನಿ, ಒಮ್ಮೆ ಜನ್ನಂದ್ ಕರೆಂಟ್ ಹೊಡಿತು. ಹೌದೌದು, ಇದು ಒಂದು ಲಕ್ಷಣ ಅಂತ. ಓಹೋಹೋ, ಏನಂತಂದ್ರ ನಮ್ಮ ಅರ್ಥಿಂಗ್ ಬರಬರಿಲ್ಲ, ಏನು ಮಿಕ್ಸಿ ಚಾಲು ಮಾಡಿರ್ತೀನಿ, ಮಿಕ್ಸಿಗೆ ಅವ ಜನ್ನಂದ್ ಬಂದ್ಬಿಡ್ತು. ಅದರ್ಥನು ಅರ್ಥಿಂಗ್ ಏನೋ ಸಮಸ್ಯೆ ಅದ, ಅಥವಾ ಎಲ್ಲೋ ವೈರ್ ಲೂಸ್ ಅದ, ಲೂಸ್ ಆಗ್ಯದ. ಹೌದು, ಅರ್ಥಿಂಗ್ ನಾವು ಮೊದಲು ಚೆಕ್ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ನಮ್ಮ ಮನೆಗೆ ಎಸ್ ಕರೆಂಟ್ ಸಾಮಾನ, ವಿದ್ಯುತ್ ಸಾಮಾನ ಉಪಕರಣಗಳು, ಮಿಕ್ಸಿ ಬರ್ತದ, ಆಮೇಲೆ ಇಸ್ತ್ರಿ ಬರ್ತದ, ಇಸ್ತ್ರಿ ಬರ್ತದ, ನೀರ್ ಕಾಯಿಸೋದ್ ಬರ್ತದ, ನೀರ್ ಕಾಯಿಸೋದ್ ಕರೆಂಟ್ ಒಲಿ ಬರ್ತಾವ, ಬರ್ತಾವದಿಲ್ಲ. ಹೌದು, ಇವೆಲ್ಲನೂ ನಾವು ಒಮ್ಮ ಹೊಸ ತಂದಿರ್ತೀವಿ, ಆಮೇಲೆ ಅದು ಕೆಡತನದ ಕಡೆ ನೋಡೋದಿಲ್ಲ, ನೋಡಂಗಿಲ್ಲ. ಖರೇನೆ, ಯಾವಾಗ ಅದು ಕೆಲಸ ನಿಂದ್ರಿಸ್ತ ನೋಡು, ಅವಾಗ ಅದಕ್ಕೆ ಏನಾಗಿದೆ ಅಂತ ಅವ ಮಾತಾಡಿಸ್ತೀವಿ. ಖರೇನೆ, ಆದ್ರ ತಜ್ಞರು ಏನ್ ಹೇಳ್ತಾರ ಅಂತಂದ್ರೆ, ಮೇಲೆ ಮೇಲೆ ನಾವು ಅದನ್ನ ನೋಡ್ತಾ ಇರ್ಬೇಕು. ಓಹೋಹೋ, ಆದ್ರೆ ಆರೋಗ್ಯ ಕರೆಕ್ಟ್ ಅದನ ಇಲ್ಲ. ಖರೇನೆ, ಈಗ ವೈರ್ ಇರ್ತದ, ಕನೆಕ್ಷನ್ ಕರೆಕ್ಟ್ ಅದನ ಇಲ್ಲ, ಎಲ್ಲರೂ ಲೂಸ್ ಆಗಿದೇನು, ಅಥವಾ ಎಲ್ಲರ ವೈರ್ ಇನ್ನೊಂದು ಕಡೆ ಹತ್ತಲಿತ್ತದೇನು, ಸ್ವಲ್ಪ ನಿಷ್ಕಾಳಜಿ ಆಯ್ತು ಅದು ಸೀದಾ ಕರೆಂಟ್ ನಮಗೆ ಹತ್ತದ. ಹೌದು, ಯಾರು ಮುಟ್ಟಿರ್ತಾರ ಅವರಿಗೆ ಬಂದ್ಬಿಡ್ತದ, ಯೂಸ್ ಮಾಡೋರು ನಾವೇ. ಒಬ್ರಿಗೆ ಕರೆಂಟ್ ಹಿಡ್ದದ ಅಂದ್ಮೇಲೆ ಇನ್ನೊಬ್ರು ಬಿಡಿಸೋಲಿಕ್ ಹೋದ್ರೆ ಅವ್ರಿಗೂ ಹತ್ತದ, ಅದು ಅವ್ರಿಗಿಂತ ಹೆಚ್ಚಿಗೆ ಇವ್ರಿಗೆ ಹೊಡಿತದ. ಅದಕ್ಕೆ ಯಾವಾಗ್ಲೂ ಯಾವಾಗ್ಲೂ ಇನ್ನೊಬ್ರಿಗೆ ಕರೆಂಟ್ ಹತ್ತಿದಾಗ ಹಿಡಿಲಿಕ್ಕೆ ಹೋಗ್ಬಾರ್ದು, ಕೈಲಿಂದ ಹಿಡಿಬಾರ್ದು, ಕಟ್ಟಿಗೆ ತಗೊಂಡ ಇದು ಮಾಡ್ಬೇಕು, ಕಟ್ಟಿಗೆ ತಗೊಂಡು ಇದು ಮಾಡಿ ಅವ್ರಿಗೆ ಎಲ್ಲಿ ಯಾವ ಭಾಗದಾಗ ವೈರ್ ಹತ್ತಿರ್ತಾರ ನೋಡು ಆ ಭಾಗ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು, ಅಲ್ಲಿ ವೈರ್ ಇರ್ತಾರ ನೋಡು ಆ ವೈರಿಗೆ ಬಡದು ಬಿಡ್ಬೇಕು, ವೈರ್ ಕಟ್ಟಾಗಿ ಕೆಳಗೆ ಬಿಡ್ಬೇಕು. ಆ ರೀತಿನೂ ಮಾಡಿದ್ರೆ ಅನಾಹುತ ಆಗೋದನ್ನ ತಪ್ಪಿಸಬಹುದು. ಅದಕ್ಕೆ ಎಲ್ಲ ನಮ್ಮ ಮನೆಗಿರುವಂತಹ ಸಾಮಾನುಗಳನ್ನ ಏನಂತಂದ್ರೆ ನಿಯಮಿತವಾಗಿ ರೆಗ್ಯುಲರ್ ಆಗಿ ಚೆಕ್ ಮಾಡ್ಕೋತಿರ್ಬೇಕು. ಆಮೇಲೆ ಇನ್ನೊಂದ್ ಏನಂತಂದ್ರೆ ಈ ಸ್ಟ್ಯಾಂಡರ್ಡ್ ಸಾಮಾನನ್ನ ಉಪಯೋಗ ಮಾಡ್ಬೇಕು. ಯಾವಾಗ್ಲೂ ಗುಣಮಟ್ಟದ ಸಾಮಾನು ಎಲ್ಲಾ ಕಡೆ ಏನಂತಂದ್ರೆ ಒರಿಜಿನಲ್ ಡೂಪ್ಲಿಕೇಟ್ ಸ್ಟ್ಯಾಂಡರ್ಡ್ ಸಬ್ ಸ್ಟ್ಯಾಂಡರ್ಡ್ ಇದೇ ಇರ್ತಾವ ಒಂದ್ ಸೋಯಿ ಅದ ಅಂತ ಹೇಳಿ ತರಬಾರ್ದು ಅಂತ. ಯಾಕಂತಂದ್ರ ಅದ್ ಯಾವಾಗ ನಮ್ಗೆ ಕೈ ಕೊಡ್ತೀವಿ, ನಾಲ್ಕ ರೊಕ್ಕ ಉಳಿಸ್ಲಿಕ್ಕೆ ಹೋಗಿ ಜೀವ ಕಳ್ಕೊಂಡಂಗ ಆಗ್ತದ. ಹೌದು, ಅಪಾಯ ಮಾಡ್ಕೊಬಾರ್ದು. ಆಮೇಲೆ ಮನೇನ ವೈರಿಂಗ್ ಮಾಡೋ ಟೈಮ್ ಒಳಗ ಪರ್ಮಿಟೆಡ್ ಕಾಂಟ್ರಾಕ್ಟರ್ಸ್ ಅಂತ ಇರ್ತಾರೆ, ಅಥರೈಸ್ಡ್ ಕಾಂಟ್ರಾಕ್ಟರ್ಸ್ ಅಂತ ಇರ್ತಾರೆ, ಅವ್ರ ಕಡೆಯಿಂದಲೇ ನಾವು ಮನೆಗೆ ವೈರಿಂಗ್ ಮಾಡಿಸ್ಬೇಕು. ಯಾಕಂತಂದ್ರ ನಮ್ಮ ಮನೆಗ್ ಏನು ಲೋಡ್ ಇರ್ತದ ಆ ಲೋಡ್ ಮೇಲೆ ವೈರ್ ಅನ್ನ ಹಾಕ್ಬೇಕಾಗ್ತದೆ. ಈಗ ಮನೆಗೆ ನಿಮ್ಗೆ ಎಸಿ ಅದ, ಫ್ರಿಡ್ಜ್ ಅದ, ಆಮೇಲೆ ಮಿಕ್ಸರ್ ಯೂಸ್ ಮಾಡ್ತೀವಿ, ಇಸ್ತ್ರಿ ಯೂಸ್ ಮಾಡ್ತೀವಿ, ಫ್ಯಾನ್ ಒಂದ್ ಹತ್ತದವ ಅಂತಂದ್ರ ಅದಕ್ ತಕ್ಕಂಗ ಲೋಡ್ ಬಹಳ ಆಗ್ತದಲ್ಲ. ಈಗ ಒಬ್ಬರ ಮನೆಗೆ ಒಂದ್ ಫ್ಯಾನ್ ಇದ್ದಿದ್ ಮತ್ತೆ ಬೇರೆ, ಒಂದ್ ಮನೆ ಹತ್ ಫ್ಯಾನ್ ಇದ್ದಿದ್ ಮತ್ತೆ ಬೇರೆ, ಹತ್ ಫ್ಯಾನಿಗೆ ಒಂದೇ ಫ್ಯಾನಿಗೆ ಒಂದೇ ಟೈಪ್ ವೈರ್ ತರ್ಲಿಕ್ಕೆ ಆಗುದಿಲ್ಲ, ಇದೆಲ್ಲ ನಾವು ವಿಚಾರ ಮಾಡೋ. ಅವ್ರಿಗೆ ಏನಾಗುತ್ತಂತಂದ್ರ ಅವ್ರು ಹೇಳ್ತಾರ, ಯಾಕಂದ್ರ ಬಗ್ಗೆ ಅವರು ಅಥರೈಸ್ಡ್ ಇರ್ತಾರೆ, ಅಂದ್ರೆ ಇಷ್ಟು ಫ್ಯಾನು, ಎಸಿ, ಫ್ರಿಡ್ಜ್ ಅಂತಂದ್ರೆ ಇಷ್ಟು ಲೋಡ್ ಬೇಕು, ಇಷ್ಟು ಲೋಡ್ ಬೇಕು ಅಂತ ಇಂಥ ವೈರ್ ನಾವು ಹಾಕಬೇಕು. ಯಾವ್ದೋ ಮಾರ್ಕೆಟ್ ವೈರ್ ಕಲ್ತಾನಿವ ಹುಡುಗ ಸೋಯಿದಾಗ ಮಾಡ್ತಾನ ಅಂತ ಅನ್ನೋ ಹಂಗಿಲ್ಲ ಅನ್ನೋಂಗಿಲ್ಲ. ಈ ಕರೆಂಟ್ ಗೆ ಸಂಬಂಧಪಟ್ಟಾಗ ನಾವ್ ಎಷ್ಟು ಕಾಳಜಿ ತೂತಿ ನೋಡ್ಸೋಬೇಕ ಅಷ್ಟು ಕಡಿಮೆ ಅಂತಬಹುದು. ಆಮೇಲೆ ನಮ್ಮ ರೈತರಿಗೆ ಸಂಬಂಧಪಟ್ಟಂಗ ಹೇಳ್ಬೇಕು ಅಂತಂದ್ರ ಬಹಳಷ್ಟು ನಮಗ ತಪ್ಪು ತಿಳುವಳಿಕೆ ಅದರ ಅಂತ ತಿಳ್ಕೋ ಅಥವಾ ತಿಳಿದು ತಪ್ಪು ಮಾಡದೆ ಬಹಳ ಆಗ್ತದಪ್ಪ. ಯಾಕಂದ್ರೆ ನಮ್ ರೈತರ ಅಂತ ಅನ್ನೋದ ಅಷ್ಟೇ ಅಲ್ಲ, ಎಲ್ಲರಿಗೂ ಗೊತ್ತಿರ್ತದ ಇದು ಬಹಳ ಡೇಂಜರ್ ಅದ ಅಂತ ಹೇಳಿ, ಆದ್ರೂ ತಪ್ಪು ಮಾಡ್ತಿರ್ತೀವಿ, ಒಂದ ಸರ್ತೆ ಮರಿತೀವಿ ಇಷ್ಟೇ ಅಲ್ಲ ತಗೋ ಅನ್ನಂಗಾಗಿರ್ತದ. ಈಗ ಹೇಳ್ಬೇಕಂತ ನೋಡ್ಬೇಕ, ಕರೆಂಟ್ಗೆ ನಮ್ಮ ರೈತರಿಗೆ ಅವಿನಾಭಾವ ಸಂಬಂಧ. ಹೌದು, ಒಂದಿರ್ಲಾರ್ದ ಒಂದಿರ್ಲಿಕ್ಕೆ ಆಗೋದಿಲ್ಲ, ಎಲ್ಲದಕ್ಕೂ ನಮ್ಗೆ ಕರೆಂಟ್ ಬೇಕೆ, ಬಾಯಿಗೆ ಬೇಕು, ಬೋರ್ವೆಲ್ಗೆ ಬೇಕು, ಎಲ್ಲಕ್ಕೆ ಬೇಕೆ. ಈಗ ಫಸ್ಟ್ ಟ್ರಾನ್ಸ್ಫಾರ್ಮರ್ ಇರ್ತಾವ ಹೊಲ್ದಾಗ, ಟ್ರಾನ್ಸ್ಫಾರ್ಮರ್ ಸುತ್ತಮುತ್ತ ಬೇಲಿ ಇರ್ತದೆ. ಆಮೇಲೆ ಎಲ್ಲಾ ಕಡೆ ದೊಡ್ಡೂರಾಗಿರ್ಲಿ ಹಳ್ಳಿ ಊರಾಗಿರ್ಲಿ ಊರಾಗಿದ್ರು ಸಹಿತ ಬೇಲಿ ಹಾಕಿರ್ತಾರೆ. ನಾವು ಆ ಬೇಲಿ ಮುಟ್ಟಬಾರ್ದು, ಯಾಕಂದ್ರೆ ಯಾವಾಗ ಕರೆಂಟ್ ಎಲ್ಲಿ ಲೀಕ್ ಆಗಿರ್ತೋ ಗುರುತಿಲ್ಲ, ಅದ್ರ ಬಾಜು ನಾವು ಹೋಗ್ಬಾರ್ದು. ಅದ್ರೊಳಗೆ ನಮ್ಗೆ ಏನೇ ಕೆಲಸ ಮಾಡಿದ್ರು ನಾವ್ಯಾಕೆ ಮಾಡ್ಬೇಕು, ನಮ್ ಕೆಲಸ ಅಲ್ಲ. ಆ ವಿದ್ಯುತ್ ಶಕ್ತಿ ಕಂಪನಿಯವ್ರಿಗೆ ಜೆಸ್ಕಮದಲ್ಲ ಗುಲ್ಬರ್ಗ ಅವ್ರಿಗೆ ಹೇಳ್ಬೇಕು ನೋಡ್ರಿ, ಇಲ್ಲಿ ಹಿಂಗ ಆಗಿಲ್ಲ, ಫ್ಯೂಜ್ ಹೋಗಿರ್ತ ನಾವ್ ಹೋಗಿ ಹಾಕೋಂಗಿಲ್ಲ, ಅವರೇ ಮಾಡಬೇಕು. ಆಮೇಲೆ ಬೇಲಿಗೆ ಕುರಿ ಕಟ್ಟದಾಗ್ಲಿ, ಎತ್ ಕಟ್ಟದಾಗ್ಲಿ, ದನಗಳ ಕಟ್ಟದು, ಕರುಗಳ ಕಟ್ಟದು, ಇವು ಎಂದು ಅಲ್ಲೇ ಆನಿಸಿಕೊಂಡು ಕೂಡದು ಎಂದು ಇವು ನಾವು ನೋಡ್ತಿರ್ತೇವೆ. ಆಮೇಲೆ ಇನ್ನೊಂದು ಒಳಗ್ ಕಸ ಒಗೆದು, ಯಾಕಂದ್ರೆ ಯಾವಾಗ ಎಲ್ಲಿ ಕರೆಂಟ್ ಹ್ಯಾಂಗ್ ಬರ್ತೋ ಬರ್ತಿರೋ ಅದು ಮಳಗಲ್ಲ ಅಂತ ಇನ್ನು ಹೆಚ್ಚಿಗೆ ನೋಡುವ. ಖರೇನೇ, ಹಸಿಗಂತೂ ಜಲ್ದಿ ತಗೊಂಡ್ಬಿಡ್ತಲ್ಲಪ್ಪ, ತಗೊಂಡ್ಬಿಡು ಗುರ್ತಿರುವಂತದ. ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ ಗಿಡ ಇರ್ತದ ಹೊಲ್ದಾಗ, ಗಿಡದ ಮೇಲೆ ವೈರ್ ಹೋಗಿರ್ತದೆ, ಅದಂತೂ ಬಹಳ ಡೇಂಜರ್. ಗಿಡ ಕಟ್ ಮಾಡ್ಲಿಕ್ಕೆ ಅಲ್ಲಿ ನಿಂತು ಬಿಡೋದು, ಗಿಡ ಕಟ್ ಮಾಡ್ಲಿಕ್ಕೆ ನಿಂತಾಗ ನಾವು ಯಾ ಟೊಂಗಿ ಕಟ್ ಮಾಡ್ಲಿತೀವಿ ಆ ಟೊಂಗಿ ಕೊನಿ ಎಲ್ಲದ, ನಾವ್ ಇಲ್ಲಿ ಕಟ್ ಮಾಡಿದ್ರೆ ಟೊಂಗಿ ಮ್ಯಾಲೆ ಹೇಳ್ತದ ಏನ್ ಬಾಜು ಹೋಗ್ತದೋ, ಅದ ನಾವ್ ಈ ಕಡೆ ಕಟ್ ಮಾಡಿದ್ವಿ ಎಲ್ಲೋ ಟೊಂಗಿ ಇನ್ನೊಂದ್ ಕಡೆ ಬಿಡಿದ್ವಿ ಅದ್ರ ಕರೆಂಟ್ ಬಂದ್ಬಿಡ್ತದೆ. ಅದಕ್ಕೆ ಗಿಡಗಳು ಕಟ್ ಮಾಡ್ಬೇಕು ಅಂತಂದ್ರೆ ಅವರಿಗೆ ಹೇಳ್ಬೇಕು ಅಲ್ಲಿ ಕರೆಂಟ್ ಸಪ್ಲೈ ಕಡಿಮೆ ಆಗ್ಬೇಕು, ಆದಷ್ಟು ಗಿಡಗಳು ಬೆಳಿಲಾರ್ದಂಗ್ ನೋಡ್ಕೋಬೇಕಪ್ಪ. ಒಂದು ನೋಡ್ಕೊಳ್ಬೇಕು, ಇನ್ನೊಂದು ಬೆಳೆದಿರ್ತಾವ. ಹೌದೌದು, ಗಿಡ ಕಟ್ ಮಾಡೋದಕ್ಕಿಂತ ಮೊದಲು ಕರೆಂಟ್ ಸಪ್ಲೈ ಅದ್ರೊಳಗೆ ಬಂದಾಗಿ ಆಮೇಲೆ ನಾವು ಗಿಡಗಳನ್ನ ಮ್ಯಾಲಿಂದ ಚಾಟ್ನಿ ಮಾಡಿ ಸಾಫ್ ಮಾಡ್ಬಿಟ್ಟಿವಿ ಅಂತಂದ್ರೆ ನಡೀತದೆ. ಆಮೇಲೆ ಲೈಟಿನ ಕಂಬ ಇರ್ತವ, ಲೈಟಿನ ಕಂಬಕ್ಕೆ ಒಂದು ಇದ್ರ ವೈರ್ ಕಟ್ಟಿರ್ತಾರೆ, ಅರ್ಥಿಂಗ್ ವೈರ್. ಹೌದು, ಅರ್ಥಿಂಗ್ ವೈರಿಗೂ ನಾವು ದನಗಳು ಕಟ್ಟಬೇಕು. ಹೌದು, ಆಮೇಲೆ ಕೆಲವರು ಹೊಲದಾಗ ಕಂಬ ಇರ್ತದ ಅದ ಹಿಡ್ಕೊಂಡು ಮಾತಾಡ್ತಿರ್ತಾರೆ. ಹೌದು, ಆನಿಸ್ಕೊಂಡು ನಿಂತ್ಕೊಂಡು ಮಾತಾಡೋದು, ಅದಕ್ಕೆ ಅದ ಎಂದು ಮಾಡ್ಬಿಡುದು, ಅದಕ್ಕೆ ಏನು ಕಟ್ಲಿಕ್ಕೆ ಹೋಗ್ಬಾರ್ದು, ಅದ್ರ ಮೇಲೆ ಬಟ್ಟೆ ಹಾಕ್ಬಿಡುದು. ಅಷ್ಟಲ್ಲಪ್ಪ ರಜಣ, ಈಗ ದೊಡ್ಡ ದೊಡ್ಡ ಊರಾಗ ಬಟ್ಟೆ ಒಣಗಾಗ್ಲಿಕ್ಕೆ ಜಗನೇ ಇರಂಗಿಲ್ಲಪ್ಪ, ಕಂಬ ಬಂದಿರ್ತದ ನೋಡ, ಆ ಕಂಬಕ್ಕ ತಮ್ಮ ಮನೆಗೆ ಗಾಡಿಗೆ ಒಂದು ಮಳೆ ಹೊಡ್ಕೊಂಡ್ ಬಿಟ್ಟಿರ್ತಾರ, ಅಲ್ಲಿಗೆ ಅಲ್ಲಿಗೆ ವೈರ್ ಕಟ್ ಬಿಟ್ಟಿರ್ತಾರ, ಅದ್ರ ಮೇಲೆ ಬಟ್ಟೆ ಒಣಗ ಹಾಕಿಬಿಡ್ತಾರೆ. ಅದಕ್ಕೆ ಇಂತ ಕೆಲಸ ಎಂದ್ರೂ ಮಾಡ್ಬಾರ್ದು. ಆಮೇಲೆ ಇನ್ನೊಂದ್ ಹೇಳ್ತೀನಿ, ಈಗ ಹೊಲ್ದಾಗ ಏನ್ರ ಕೆಲಸ ಇರ್ತದ, ಕಂಬ ಇರ್ತದ, ಕಂಬದ ಮೇಲೆ ಏನೋ ಮಾಡೋದಿರ್ತದ, ನಾವೇ ಎಂದ್ರು ತಪ್ಪಿನೂ ಕಂಬ ಏರ್ಬಾರ್ದು, ಮಾಡಂಗಿಲ್ಲ ಬಿಡು ಬಹಳ ಮಂದಿ. ಆದ್ರೆ ನನಗೆ ಏನೋ ಗೊತ್ತದ ಅಂತ ಹೇಳಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಕೆಲವ್ರು ಏನೋ ನಂಗೆ ಲೈಟಿಂದ ಎಲ್ಲ ಕುನಾದ್ರಿ ಅಂತ ಮ್ಯಾಲ ಅಂತದ್ದು ಏರ್ಲಿಕ್ಕೆ ಹೋಗ್ಬಾರ್ದು. ಆಮೇಲೆ ಇನ್ನೊಂದ್ ಏನ್ ಶೋಭಕ್ಕ, ಮನೆಗ ಒಂದು ಪಾಯಿಂಟ್ ಇರ್ತದ, ಈಗ ಮೊಬೈಲ್ ಬಾಳೆ ಮನೆಗೆ ಹೌದು ಎಷ್ಟ್ ಮಂದಿ ಇರ್ತಾರ ಅಷ್ಟ್ ಮಂದಿಗೆ ಮತ್ತೊಂದೆರಡು ಹೆಚ್ಚಿಗೆ ಒಂದೆರಡು ಹೆಚ್ಚಿಗೆ ಇರ್ತವ ಎಲ್ಲರದು ರಾತ್ರಿ ಚಾರ್ಜ್ ಆಗ್ಬೇಕ ರಾತ್ರಿ ಇರೋದು ಎಲ್ಲರಿಗೂ ಒಂದೇ ಚಾರ್ಜ್ ಮಾಡ್ಬೇಕ ಮೊಬೈಲ್ ಬಹಳ ಪಾಯಿಂಟ್ ಒಂದೇ ಅದ ಹೌದೌದು ಏನ್ ಮಾಡ್ತಿ ತ್ರಿವಿ ಹಚ್ತಾರೆ ಇಲ್ಲಿ ಸಮಸ್ಯೆ ಬಹಳ ತ್ರಿವಿಗೆ ಮೂರು ಮೊಬೈಲ್ ಹಚ್ಚಿಬಿಡದಪ್ಪ ಅದು ಒಂದೇ ಪಾಯಿಂಟ್ ಇಂದ ಅದಕ್ಕೆ ಇಷ್ಟೇ ಹೊರಗೆ ಎಳಿಲಿಕ್ಕೆ ಅಂತ ಕೆಪಾಸಿಟಿ ನಾವ್ ಮೂರ್ ಹಚ್ಚಿದಾಗ ಅದ್ ಹೆಚ್ಚಿ ಬರುದ ಕರೆನೆ ಅವಾಗ ಯಾವಾಗ ಏನ್ ಸಮಸ್ಯೆ ಆಗುತ್ತೆ ಗೊತ್ತಿಲ್ಲ ಕೆಲವೊಂದ್ಸಲ ವೋಲ್ಟೇಜ್ ಹೆಚ್ಚು ಬರ್ತದೆ ಕೆಲವೊಂದ್ಸಲ ಕಡಿಮೆ ಬರ್ತದೆ ಕೆಲವೊಂದ್ಸಲ ಕರೆಂಟ್ ಪಕ್ಕದ ಹೋಗ್ತಾ ಪಕ್ಕದ ಬರ್ತದೆ ಹೌದೌದು ಅವಾಗ ಅನಾಹುತ ಬಿಡ ಅದಕ್ಕ ರಾತ್ರಿ ಮೊಬೈಲ್ ಚಾರ್ಜ್ ಹಚ್ಚಬಾರದು ಇದು ಅಗದಿ ಕರೆಕ್ಟ್ ಹೇಳದ್ ನೋಡು ಮುಂಚಾನೆ ಎದ್ದು ಕೂಡಲೇ ಹಚ್ಚರಿ ಅಥವಾ ಒಂದ್ ಪಾಯಿಂಟ್ ಒಬ್ಬರೇ ಹಚ್ಚರಿ ಒಬ್ಬರೇ ಹಚ್ಚರಿ ಆಮೇಲೆ ರಾತ್ರಿ ಹಚ್ಚಂದು ಚಾರ್ಜ್ ಎಂದು ಮಲ್ಕೋಬಾರ ಹೌದು ಯಾಕಂದ್ರೆ ನಿದ್ದೆ ಹತ್ತು ಬಿಟ್ಟಿರ್ತದೆ ತೆಗಿಲಿಕ್ ಮರ್ತು ಬಿಡ್ತದ ಅಲ್ಲಿ ಆಮೇಲೆ ಯಾವಾಗ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ ಯಾವಾಗ ಏನಾಗುತ್ತೋ ಗುರುತಿರ್ತಲ್ಲ ನಾವ್ ಮಲಗಿರ್ತೀವಿ ಏನೋ ಸಣ್ಣ ಉರಿ ಹತ್ತು ಹೌದೌದು ಏನೋ ಆಯ್ತು ಆಮೇಲೆ ಈ ಗುಡುಗು ಮಿಂಚು ಚಾಲು ಇರ್ತದಲ್ಲಪ್ಪ ಅವಾಗ ಬಹಳ ಸಮಸ್ಯೆ ಆಮೇಲೆ ಚಾರ್ಜಿಂಗ್ ಮೊಬೈಲು ಸೋಫಾ ಮೇಲಾಗ್ಲಿ ಬಟ್ಟಿ ಮೇಲಾಗ್ಲಿ ಇಂತ ಕಡೆ ಇಟ್ಟು ಚಾರ್ಜ್ ಮಾಡಬಾರ್ದು ಹೌದಲ್ಲ ಯಾಕಂದ್ರೆ ಅದ್ರಿಂದ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂದ್ರೆ ಸೀದಲ್ಲಿ ಉರಿ ಹತ್ತ ಚಾನ್ಸ್ ಇನ್ನೊಂದ್ ನಿಂಗ್ ಪ್ರಶ್ನೆ ಕೇಳಿದ ಶೋಭಾ ಏನದು ಇದ್ದ ಕರೆಕ್ಟ್ ಕರೆ ಹೇಳ್ಬೇಕು ಸುಳ್ಳು ಹೇಳಂಗಿಲ್ಲ ಸುಳ್ಳು ಆಡಂಗಿಲ್ಲಪ್ಪ ಹೇಳಿ ಏನ್ ಸುಳ್ಳಿನಿಂದ ನಮ್ಗೆ ಏನಾರ ಅನುಕೂಲ ಆಗ್ತಿತ್ತು ಅಂದ್ರೆ ಸುಳ್ಳಾಡ್ತೀವಪ್ಪ ಅಂತ ಇಲ್ಲ ಹೇಳ ರಾತ್ರಿ ಮೊಬೈಲ್ ಎಲ್ಲಿ ಇಟ್ಕೊಂಡು ಮಲ್ಕೊ ಎಲ್ಲಿ ಇಟ್ಕೊಂಡು ಮಲ್ಕೋತಿ ಅಂದ್ರೆ ಈಗ ಸುಳ್ಳಾಡ್ಲಿಕ್ಕೆ ಬರಂಗಿಲ್ಲಪ್ಪ ಇದನ್ನ ನಮ್ ತಲೆದಸಲೇ ಇರ್ತದ ಅದು ಇದು ನೀವ್ ಒಬ್ಬಕ್ಕಿನಲ್ಲ ಸಾಮಾನ್ಯವಾಗಿ ಮಾಡುವಂತ ತಪ್ಪಂತಂದ್ರೆ ಮೊಬೈಲ್ ತಲೆದಿಂಬಿ ಕೆಳಗ ತಲೆ ಸಮೀಪನೇ ಇಟ್ಕೊಂಡು ಇದು ದೊಡ್ಡ ದೂರ ಇಟ್ಕೊ ಅದನ್ನ ಸಾಕಷ್ಟು ರೇಡಿಯೇಷನ್ಸ್ ಬರ್ತಿರ್ತದೆ ಆಮೇಲೆ ಅದು ವಿದ್ಯುತ್ ಉಪಕರಣ ಅದನ್ನ ಒಂದು ಉಪಕರಣನೇ ಹೌದೌದು ಯಾವಾಗ ಅದ್ರೊಳಗೆ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ ಆದ್ಮೇಲೆ ವಿಚಾರ ಮಾಡ್ತಾರೆ ಹಿಂಗಾಯ್ತು ಯಾಕಾಯ್ತು ನಾವೇ ವಿಚಾರಿಸ್ಕೋಬೇಕು ಅದಕ್ಕೆ ನಾವೇ ಅದಕ್ಕೆ ಎಕ್ಸ್ಪೀರಿಮೆಂಟ್ ಆಗ್ಬೇಕು ಕರೆನೇ ಅದೇ ಯಾಕೆ ಅಲ್ಲಿ ಇಟ್ಕೋತದ ಗೊತ್ತೇನ್ ರಜಣ ರಾತ್ರಿ ನಿದ್ದೆ ಬರಂಗಿಲ್ಲ ನೋಡು ಅವ್ ಏನಾರ ನೋಡ್ಕೋತ ಕೂತ್ ಬಿಡದಪ್ಪ ಅದನ್ನ ನೋಡು ಆಮೇಲೆ ನಿದ್ದೆ ಬಂದ ಕೂಡಲೇ ಅಲ್ಲೇ ಬಗಲಾಗಿ ಇಟ್ಕೊಡೋದು ನಾ ಹೇಳ್ದೇನು ನೀ ಎಲ್ಲಿ ತನಕ ಕೈಯ ಮೊಬೈಲ್ ಇರ್ತದ ನಿನ್ ನಿದ್ದೆ ಸನಿ ಬರುದಿಲ್ಲ ಒಂದಕ್ಕೊಂದು ನಿದ್ದೆ ಬರ್ಲಾರ್ದಕ್ಕ ಮೊಬೈಲ್ ಕೈಯಾಗ ಬಂದಿರ್ತದೆ ನಿದ್ದೆ ಬರ್ಲಾರ್ದಕ್ಕ ಮೊಬೈಲ್ ಕೈಯಾಗ ಬಂದಿರ್ತ ಮೊಬೈಲ್ ಬಂದಿದ್ದಕ್ಕ ನಿದ್ದೆ ಬರುದಿಲ್ಲ ಎರಡು ಒಂದಕ್ಕೊಂದು ನೇರವಾದ ಸಂಬಂಧ ಅದಕ್ಕ ಇವತ್ತಿಂದ ನೀವೊಂದ್ ಕೆಲಸ ಮಾಡು ಏನಂತ ಯಾವಾಗ ನೀವ್ ಮಲ್ಕೋಬೇಕಂತ ನೋಡು ಮೊಬೈಲ್ ಒಂದ್ ನಾಲ್ಕ್ ಫೀಟ್ ದೂರ ಇಟ್ಟು ಕಣ್ಮುಚ್ಚಿ ಮಲ್ಕೊಂಡ್ಬಿಡು ಹೌದಾ ತಾನೇ ನಿದ್ದೆ ಬರ್ತದೆ ಒಂದ್ ದಿವಸಕ್ಕಂತಲ್ಲ ಒಂದ್ ಹದಿನೈದು ಇಪ್ಪತ್ತು ದಿವಸ ಒಂದ್ ತಿಂಗಳ ಪ್ರಾಕ್ಟೀಸ್ ಆಗ್ಬೇಕು ರೂಢಿ ಆಯ್ತಲ್ಲೋ ತಾನೇ ನಿದ್ದೆ ಬರ್ತದ ಶೋಕ್ ಯಾಕೆ ಹೇಳ್ತೀನಿ ಮಾತಂದ್ರ ಯಾವಾಗ ನೀ ಅದ್ರೊಳಗೆ ನೋಡ್ಲಿಕ್ಕೆ ಹೋಗ್ದೆ ನಿಂಗ್ ಇಂಟ್ರೆಸ್ಟ್ ಇರೋಂತ ಏನೋ ಮೆಸೇಜೋ ಫೋಟೋನೋ ವಿಡಿಯೋನೋ ಬಂದಿರ್ತದ ಯಾವಾಗ ನಮಗ್ ಇಂಟ್ರೆಸ್ಟ್ ಇರ್ತದ ಅವಾಗ ಏನಾಗುತ್ತೆ ನೋಡಿ ಎಚ್ಚರ ಫುಲ್ ಇಂಟ್ರೆಸ್ಟ್ ಇಂದ ನೋಡ್ಲಿಕ್ಕೆ ಹೋಗ್ತೀವಿ ರಾತ್ರಿದಾಗ್ಲೋ ನೆನಪಿರೋದಿಲ್ಲ ಇಲ್ಲ ಇಲ್ಲ ಗೊತ್ತೇ ಆಗಂಗಿಲ್ಲ ಅದು ಮತ್ತೆ ಯಾವಾಗ ನಿದ್ದೆ ಬರ್ಬೇಕು ಗೊತ್ತೇ ಆಗಂಗಿಲ್ಲ ಬೆಳಗ್ಗೆ ಆಗ್ತದ ಬೆಳಗ್ಗೆ ಆಗಿರ್ತದ ಒಂದ ಸರ್ತಿ ಹೌದಿಲ್ಲ ಅದಕ್ಕ ಇನ್ನು ಮುಂದೆ ಶೋಭಕ್ ಮಾತ್ರ ಹಿಂಗ್ ಮಾಡಂಗಿಲ್ಲ ಆಯ್ತಪ್ಪ ಮಾಡಂಗಿಲ್ಲ ತಗೋ ಇನ್ಮೇಲೆ ಹಂಗಾದ್ರೆ ಅದಕ್ಕ ಈ ಕರೆಂಟಿಂಗ್ ಸಂಬಂಧಪಟ್ಟಂಗೆ ಶೋಭಕ ನಾವ್ ಎಷ್ಟು ಕಾಳಜಿ ತಗೋತೀವಿ ನೋಡಿ ಹೌದೌದು ಅಷ್ಟು ಕಡಿಮೆ ಅಂತ ಹೇಳ್ಬಹುದು ಹೌದು ಯಾಕಂತಂದ್ರೆ ಅದು ಸೀದಾ ನಮ್ ಜೀವಕ್ಕ ಅಪಾಯ ಅಲ್ಲಿ ಏನು ಟೈಮ್ ಇರೋದಿಲ್ಲ ಅನ್ನೋದ್ರಾಗೆ ಮುಗಿದ ಹೋಗ್ಬಿಡ್ತದಪ್ಪ ಏನಾಗ್ಯದಂತ ತಿಳ್ಕೊಳ್ಳೋದ್ರಾಗೆ ಮುಗಿದ ಹೋಗ್ತಾರೆ ಕ್ಷಣದಾಗ ಆಮೇಲೆ ಇನ್ನೊಂದು ಮನೆಯೊಳಗ ಈ ವೈರ್ ಕಟ್ ಆಗಿರ್ತದೆ ಹಳಿ ವೈರ್ ಇರ್ತದೆ ಇನ್ನೊಂದು ಎಲ್ಲಿಂದೋ ವೈರ್ ತಂದು ಎಲ್ಲೋ ಲೈಟ್ ಹಾಕಿರ್ತದೆ ಇನ್ನೊಬ್ರು ಮನೆಗೆ ವೈರ್ ಕೊಟ್ಟಿರ್ತದೆ ಹಿಂದೆ ಕೊಟ್ಟಿಗೆ ಲೈಟ್ ಹಾಕಿರ್ತದೆ ಅಥವಾ ಯಾವುದೋ ಒಂದ್ ವೈರ್ ತಂದು ಎಲ್ಲಿಗೋ ಕೊಟ್ಟಿರ್ತದೆ ಇವೆಂದು ಮಾಡಬಾರ್ದು ಆಮೇಲೆ ಹಳ್ಳಿ ಊರಾಗಿ ಇನ್ನೊಂದ್ ರಜಣ್ಣ ಮನೆ ಬಲ್ಲಿ ಒಂದು ಕಂಬ ಇರ್ತದ ಕೊಕ್ಕೆ ಹಾಕಿಬಿಡ್ತಾರ ನೋಡ ಇದೊಂದು ಬಹಳ ಡೇಂಜರ್ ಬಹಳ ಮಂದಿ ನೋಡಿ ನಾನು ಆಮೇಲೆ ಕಾನೂನು ಪ್ರಕಾರದ ಅಪರಾಧ ಅಪರಾಧನೇ ಆಗ್ತದೆ ಅಪರಾಧ ಒಂದು ಆಮೇಲೆ ಏನರ ಆದ್ರೆ ಅದು ದೊಡ್ಡದ ಅವ ಮುಂದೆ ಜೀವ ಹೋದ್ಮೇಲೆ ಮುಂದೆ ಏನಿಲ್ಲ ಹೌದು ಏನೂ ಆಗಂಗಿಲ್ಲ ಅದಕ್ಕ ಅದು ಡೇಂಜರ್ ಕೊಕ್ಕೆ ಹಾಕೋದು ಡೇಂಜರ್ ಹೌದು ಅದು ಎದಕ್ಕ ನಾವು ಹೋಗಿ ವೈರಿಗೆ ಹಾಕ್ಲಿತ್ತೀವಿ ಅದ್ರ ಕರೆಂಟ್ ಹರಿಲಿತ್ತದ ಎಷ್ಟು ಡೇಂಜರ್ ಏನೋ ಆಯ್ತು ಅಂದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕ ಇಂಥವನ್ನ ನಮ್ಮ ಸಾರ್ವಜನಿಕರು ನಮ್ಮ ರೈತರು ನಾವೆಲ್ಲರೂ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮಾಹಿತಿ ಮಾಡಿಕೊಂಡು ನಾವೆಲ್ಲ ಮಾಡಿದ್ರೆ ನಮ್ ಜೀವನ ಸರಳ ಆಗ್ತದೆ ಖರೇ ಅದ ಬಿಡು ಒಳ್ಳೆ ಜೀವನ ಅದ ಹೌದೌದು ಜೀವನವನ್ನು ಸುಖಮವಾಗಿ ಮಾಡ್ಕೊಳ್ಬೇಕು ಖುಷಿಲಿಂದ ಇರಬೇಕು ಇನ್ನೊಬ್ರಿಗೆ ಖುಷಿ ಕೊಡ್ಬೇಕು ಮತ್ತೊಬ್ರಿಗೆ ಖುಷಿ ತಗೋಬೇಕು ಮೊದಲು ನಾವು ಖುಷಿ ಕೊಡ್ಬೇಕು ಖರೇನೇ ಸುಂದರ ಪ್ರಪಂಚದ ಇದು ಎಷ್ಟು ನೋಡಿದಷ್ಟು ತಣಿಲಾರದಷ್ಟು ಕಣ್ಣು ಸರಿ ಹೋಗಂಗಿಲ್ಲ ಮನಸ್ಸು ತೃಪ್ತಿ ಆಗಂಗಿಲ್ಲ ಅಂತ ಒಂದು ನಿಸರ್ಗ ನೋಡುವಂತದ್ದು ನಿಸರ್ಗದ ಜೊತೆಗೆ ಬಾಳುವಂತಹದ್ದು ಎಲ್ಲ ನಾವು ಕಳ್ಕೊಳ್ಬೇಕಾಗ್ತದ ಒಂದೇ ಒಂದು ಕ್ಷಣ ಮರ್ತೀವಿ ಅಂತಂದ್ರೆ ಅದಕ್ಕೆ ಯಾರು ಹಂಗ್ ಮಾಡ್ಲಿಕ್ಕೆ ಇನ್ ಮ್ಯಾಲ ಸ್ವಲ್ಪ ಪ್ರಯತ್ನ ಮಾಡಬೇಕು